ಕೌಶಲ್ಯಯುತವಾಗಿ ಸಜ್ಜುಗೊಳಿಸಲು ಪದವಿ ಹಂತದಲ್ಲಿ ಕ್ರಮ, ಸಚಿವ ಡಾ ಎಂಸಿ ಸುಧಾಕರ್. ಗುಡುಗು ಸಿಡಿಲಿನ ಮುನ್ಸೂಚನೆ ಬಗ್ಗೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಮೇಲ್ವಿಚಾರಣಾ ಕೇಂದ್ರದ ಆಪ್ನಲ್ಲಿ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕಲ್ಪನೆಗೆ ಕನ್ನಡಿ, ಏನೀ ಕಲಾ ವಿಲಾಸ, ಏನೀ ಮನೋವಿಕಾಸ, ಸೃಜನಶೀಲತೆಗೆ ಮುನ್ನುಡಿ. ಧನ್ಯನಾದೆ ಧನ್ಯನಾದೆ, ಓಹೋ ಕೇಳಬೇಕಯ್ಯ. ಮನಸ್ಸಿನ ಸವಿನುಡಿ ರೇಡಿಯೋ ಪರಂಪರೆ ಇದು, ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡೋದು. ಏಕಾಂತದ ಮೆಲುಧ್ವನಿ, ಸಂತೆಯಲ್ಲಿ ಮಾರ್ದನೆ, ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ. ಯಾವ ಊರಾಕೆ ನೀ ಮಾಯ ಕಾರ್ತಿ, ನನಗ ಎತ್ತಾವ ಮನಿ ಮನಿ ಆರ್ತಿ. ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ ಆಕಾಶವಾಣಿ. ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ಆಕಾಶವಾಣಿ ಬೆಂಗಳೂರು. ಕಾರ್ಯಕ್ರಮ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಲಾನಯನ ಪ್ರದೇಶದಲ್ಲಿ ವೈಜ್ಞಾನಿಕ ಮೀನುಗಾರಿಕೆ ಕುರಿತು ಡಾ ಕೆಬಿ ರಾಜಣ್ಣ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಘಟಕರಿಂದ ಒಗಟುಗಳ ಹಾಡುಗಳು. ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಮೀನು ಕೃಷಿಯ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಮತ್ತು ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಬಿ ರಾಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ರಾಜಣ್ಣ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮಗೆ ವೈಜ್ಞಾನಿಕ ಕೃಷಿಯಲ್ಲಿ ಮೀನನ್ನು ಹೇಗೆ ಬೇಸಾಯ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಡಿ. ಖಂಡಿತ ಸರ್. ಈಗ ವೈಜ್ಞಾನಿಕ ಕೃಷಿ ಮತ್ತು ಸಾಂಪ್ರದಾಯಿಕ ಮೀನು ಕೃಷಿಯಲ್ಲಿ ಬಹಳ ವ್ಯತ್ಯಾಸ ಇದೆ ಸರ್. ಅಂದರೆ ವೈಜ್ಞಾನಿಕ ಮೀನು ಕೃಷಿಯಲ್ಲಿ ಏನಂದರೆ ನಮಗೆ ಇಲ್ಲಿ ನಾವು ಹಲವಾರು ರೀತಿಯ ಪಾಲನೆಗಳನ್ನು ಮಾಡ್ತಾ ಬರಬೇಕಾಗುತ್ತೆ. ಅಂದರೆ ಮೀನು ಕೊಳ ತಯಾರಿಯಿಂದ ಹಿಡಿದ್ಬಿಟ್ಟು ಮತ್ತು ಮೀನು ಮರಿ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕಾಗುತ್ತೆ, ಮೀನು ಮರಿಗಳು ಬಿತ್ತಿದ ನಂತರ ಏನು ಮಾಡಬೇಕಾಗುತ್ತೆ, ಮತ್ತು ಅದಕ್ಕೆ ಯಾವ ರೀತಿ ಆಹಾರ ಪದ್ಧತಿ ಕೊಡಬೇಕು, ಮತ್ತು ಯಾವ ರೀತಿ ನಾವು ನೀರಿನ ಗುಣಧರ್ಮಗಳನ್ನು ಕಾಪಾಡಬೇಕು, ಹಲವಾರು ಪದ್ಧತಿಗಳನ್ನು ವೈಜ್ಞಾನಿಕ ಮೀನು ಕೃಷಿ ಅಳವಡಿಸ್ಕೊಡ್ತೇವೆ. ಅದೇ ರೀತಿ ಆದರೆ ಮತ್ತೆ ಮೀನು ಮರಿಗಳ ಬಿತ್ತನೆ ಸಾಂದ್ರತೆಯೂ ಸಹ ಭಾಳ ವ್ಯತ್ಯಾಸ ಇರುತ್ತೆ. ಸಾಂಪ್ರದಾಯಿಕ ಮೀನು ಕೃಷಿಗೂ ಮತ್ತು ವೈಜ್ಞಾನಿಕ ಮೀನು ಕೃಷಿಯಲ್ಲಿ ಭಾಳ ವ್ಯತ್ಯಾಸ ಇರುತ್ತೆ. ಸಾಂಪ್ರದಾಯಿಕ ನಾವು 1 ಎಕರೆಗೆ ಈ ವೈಜ್ಞಾನಿಕ ಮೀನು ಕೃಷಿಯಲ್ಲಿ ಅಂದರೆ 4,000 ಮೀನು ಬಿತ್ತಿಗಳನ್ನು ಮಾಡಬಹುದು. ಅದೇ ಸಾಂಪ್ರದಾಯಿಕ ಮೀನು ಕೃಷಿಯಲ್ಲಿ ಅಂದರೆ ಎಕರೆಗೆ 2,000 ಮೀನು ಮರಿಗಳನ್ನು ಬಿತ್ತನೆ ಮಾಡಬಹುದು. ಬಟ್ ಮೀನು ಈ ವೈಜ್ಞಾನಿಕ ಕೃಷಿ ಮಾಡೋದ್ರಿಂದ ಏನಂದರೆ ಬಹಳ ನಾವು ಕಡಿಮೆ ನೀರಿನಲ್ಲಿ ಹೆಚ್ಚು ಮೀನು ಉತ್ಪಾದನೆ ಮಾಡಬಹುದು ಮತ್ತು ಹೆಚ್ಚು ಲಾಭವನ್ನು ಗಳಿಸಬಹುದು ಅಂತ ನಮ್ಮ ಈ ವೈಜ್ಞಾನಿಕ ಕೃಷಿ. ಮತ್ತು ಈ ವೈಜ್ಞಾನಿಕ ಕೃಷಿಯಿಂದ ನಾವು ಒಂದೇ ತಲೆ ಮೀನು ಬೆಳವಣಿಗೆ ಮಾಡಬಾರ್ದು ಮತ್ತು ವಿವಿಧ ಮೀನು ತಲೆಗಳನ್ನು ಬಿತ್ತನೆ ಮಾಡೋದ್ರಿಂದ ನಾವು ಏನಂದರೆ ಈ ಸಮಗ್ರ ಮೀನು ಕೃಷಿ ಅಂದರೆ ಈ ಕಾಟ್ಲಾ, ರೋಹು ಮತ್ತು ಕಾಮನ್ ಕಾರ್ಪ್ ಅಂತ ಇರ್ತವೆ, ಮತ್ತು ಹುಳ್ಳುಗೆಂಡೆ ಬೆಳ್ಳಿಗೆಂಡೆ ಅಂತ ಮೀನುಗಳಿರ್ತವೆ. ಇವುದು ಜಾಗಕ್ಕಾಗಲಿ ಮತ್ತು ಆಹಾರಕ್ಕಾಗಲಿ ಒಂದಕ್ಕೊಂದು ಪೈಪ್ ಪಡೋದಿಲ್ಲ. ಈಗ ರಜಣ್ಣ ಅವರು ನಮಗೆ ಜಲಾನಯನ ಪ್ರದೇಶದಲ್ಲಿ ವೈಜ್ಞಾನಿಕ ಮೀನು ಕೃಷಿಯ ಪದ್ಧತಿ ಅನುಸರಿಸಬೇಕೆಂದರೆ ಯಾವೆಲ್ಲ ಜಲಾನಯನ ಪ್ರದೇಶದಲ್ಲಿ ಮೀನು ಕೃಷಿಯನ್ನು ಕೈಗೊಳ್ಬಹುದು? ಖಂಡಿತ ಸರ್. ಈಗ ನೋಡಿ ಸರ್, ನೀವು ಜಲಾನಯನ ಪ್ರದೇಶಗಳಂದರೆ ಏನಾಗುತ್ತೆ, ಪ್ರತಿ ಉಪ ಜಲಾನಯನದಲ್ಲಿ ಪ್ರದೇಶದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಮಗೆ ಸರಾಸರಿ ಒಂದು 18-20 ಹೆಕ್ಟೇರಷ್ಟು ಜಲಾಯನ ಪ್ರದೇಶಗಳು ಸಿಗ್ತವೆ. ಯಾಕಪ್ಪ ಅಂದರೆ ಈ ಜಲಾಯನ ಪ್ರದೇಶಗಳೇನೆಂದರೆ ನಮಗೆ ಈ ಜಲಾಯನ ಪ್ರದೇಶಗಳಿಂದ ಏನಂದರೆ ಮಳೆ ಆಧರಿಸಿದ ಪ್ರದೇಶ. ಈಗ ನಮ್ಮ ಕರ್ನಾಟಕ ರಾಜ್ಯವು 80% ನಾವು ಮಳೆ ಆಧರಿಸಿದ ಪ್ರದೇಶವಾಗಿ ಕೃಷಿಯನ್ನು ಅವಲಂಬಿಸಿದ್ದೀವಿ. ಅದರಿಂದ ಏನಾಗುತ್ತೆ ಅಂದರೆ ಈ ಮಳೆ ಆಧರಿತ ಪ್ರದೇಶದ ಜಲಾಯನ ಪ್ರದೇಶಗಳಲ್ಲಿ ನಮಗೆ ಈ ಅಲ್ಪಾವಧಿ ನೀರಿರುವಂಥ ಜಲಾಯನ ಪ್ರದೇಶಗಳು ಯಾವುವು ಅಂದರೆ ಕೆರೆ ಕಟ್ಟೆಗಳು, ಗೋಕಟ್ಟೆಗಳು, ನಾಲಾಬದುಗಳು, ಚೆಕ್ ಡ್ಯಾಮ್ಗಳು ಮತ್ತು ಕೃಷಿ ಹೊಂಡಗಳು. ಇವೇನಾಗುತ್ತಂದರೆ ಮಳೆಗಾಲ ಬಂದಾಗ ಅಷ್ಟೇ ನೀರನ್ನು ತುಂಬಿಸ್ತವೆ. ಆ ಮಳೆಗಾಲ ನೀರು ತುಂಬಿದಾಗ ಏನಾಗುತ್ತೆ, ಅವನ್ನು ನಾವು ಓನ್ಲಿ ಕೃಷಿಗೆ ಮತ್ತು ದನಕರುಗಳಿಗೆ ನೀರು ಕುಡಿಯೋದಕ್ಕೆ ಉಪಯೋಗಿಸ್ತೀವಿ. ಇಂಥ ಸಂಪನ್ಮೂಲಗಳನ್ನು ಸಹ ನಾವು ಮೀನು ಕೃಷಿಗೆ ಅಳವಡಿಸ್ಕೊಂಡಾಗ ರೈತರ ಆರ್ಥಿಕ ಅಭಿವೃದ್ಧಿಗೆ

ಬೆಳೆ ಯಾವ ರೀತಿ ನಮಗೆ ಉತ್ತಮ ಗುಣಮಟ್ಟದ ಇಳುವರಿ ಮತ್ತು ಚೆನ್ನಾಗಿ ಬರುತ್ತೆ, ಅದೇ ರೀತಿ ನಾವು ಮೀನು ಮರಿಗಳ ಆಯ್ಕೆಯಲ್ಲೂ ಬಹಳ ಪ್ರಾಮುಖ್ಯತೆ ಸರಿ. ನಾವು ಈ ಮೀನು ಕೃಷಿಗೆ ಉಪಯೋಗಿಸುವಂತಹ ಮೀನು ಮರಿಗಳು ಯಾವತ್ತು ಬೆರಳುದ್ದದ ಗಾತ್ರದ ಮೀನು ಮರಿಗಳನ್ನ ಬಿತ್ತನೆ ಮಾಡಬೇಕಾಗುತ್ತೆ. ದೊಡ್ಡ ಗಾತ್ರದ ಮೀನು ಮರಿಗಳು ಬಿತ್ತರೆ ನಮಗೆ ಬದುಕುಳಿಕೆ ಸರಾಸರಿ 90% ಉಳಿಯುತ್ತೆ. ಆದ್ರಿಂದ ನಾವು ಯಾವತ್ತೂ ಈ ಮೀನು ಕೃಷಿಯಲ್ಲಿ ಪ್ರತಿಯೊಬ್ಬ ರೈತರಲ್ಲಿ ವಿನಂತಿ ಏನಂದ್ರೆ ದೊಡ್ಡ ಗಾತ್ರದ ಒಳ್ಳೆ ಗುಣಮಟ್ಟದ ಮೀನು ಮರಿಗಳನ್ನು ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡಿದ್ರೆ ಖಂಡಿತವಾಗೂ ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಲಾಭ ಗಳಿಸಬಹುದು. ಈ ವೈಜ್ಞಾನಿಕ ಮೀನು ಮರಿಗಳ ಸಾಂದ್ರತೆ ಮೀನು ಕೃಷಿಯ ಯಶಸ್ಸಿಗೆ ಹೆಂಗ ಕಾರಣ ಆಗುತ್ತೆ ಸರ್? ನಾವು ವೈಜ್ಞಾನಿಕವಾಗಿ ನಾವು ಮೀನು ಮರಿಗಳ ಬಿತ್ತನೆ ಸಾಂದ್ರತೆ ಏನಪ್ಪ ಅಂದ್ರೆ, ನಾವು ಈಗ ಸರಾಸರಿ 1 ಎಕರೆಗೆ ನಾವು ಈ 4 ಸಾವಿರ ಅವು ಯಾವ ತಳಿಗಳಂದ್ರೆ, ನಾವು ಭಾರತೀಯ ಗೆಂಡೆ ಜಾತಿಯ ಮೀನು ಮರಿಗಳು ಮತ್ತು ವಿದೇಶಿ ಗೆಂಡೆ ಜಾತಿಯ ಮೀನುಗಳನ್ನು ತಿರುತ್ತೇವೆ. ಈ 6 ತಳಿಗಳನ್ನು ಒಂದೇ ಜಾಗದಲ್ಲಿ 1 ಎಕರೆಯಲ್ಲಿ 4,000 ಮೀನು ಮರಿಗಳನ್ನು ಬಿತ್ತನೆ ಮಾಡಬಹುದು. ಅದು ಸಾಂದ್ರತೆ ಹೆಂಗಂದ್ರೆ, ಸಪೋಸ್ ನಾವು ಒಂದು 1,000 ಮೀನು ಮರಿಗಳು ಒಂದು ಬಿತ್ತನೆ ಮಾಡ್ತೇವೆ ಅಂತ, ಆ ಸಾಂದ್ರತೆ ಯಾವ ರೀತಿ ಇರಬೇಕಂದ್ರೆ 300, 400, 400 ಅಂದ್ರೆ 300 ಕಟ್ಲ, 400 ರೋವು, 400 ಸಾಮಾನ್ಯ ಗೆಂಡೆ ಮೀನುಗಳು. ಯಾವುದೇ ಕಾರಣಕ್ಕೂ 4,000 ದಾಟಕ್ಕಿಲ್ಲ. 4,000 ಒಂದು 200, 300, 1,500 ಹೆಚ್ಚು ಕಡಿಮೆ ಆದ್ರೆ ಏನು ಅಲ್ಲ. ಈ ನಾವು ಒಂದು ವೈಜ್ಞಾನಿಕವಾಗಿ ಇಷ್ಟೇ ಸಾಂದ್ರತೆ ಬಿತ್ತನೆ ಮಾಡಬೇಕು. ಅದೇ ರೀತಿ ಇನ್ನೊಂದು ತಳಿಗಳಿದಾವೆ, ನಿಮಗೆ ಪಂಗೇಶಸ್ ಅಂತ ಮೀನು ತಳಿಗಳಿದಾವೆ, ತಿಲಾಪಿ ಅಂತ ಇದಾವೆ. ಇದು ಎಕರೆಗೆ 20,000 ಬಿತ್ತನೆ ಮಾಡ್ತಾರೆ. ಆ ಮೀನುಗಳ ಸಣ್ಣ ಗಾತ್ರದ ಮೀನು ಇಲ್ಲ, ಅವನು 6 ತಿಂಗಳಿಗೆ 500 ಗ್ರಾಮ್ 1 ಕೆಜಿ ಅಷ್ಟು ವರ್ಷಕ್ಕೆ ಬರುತ್ತೆ. ಅದು ಹಾರ್ಡ್ ಸ್ಪೀಸಿಸ್ ಇರುತ್ತೆ, ಅದು ಸಾಂದ್ರತೆ ನಾವು ಬಿತ್ತು ಮಾಡೋದು. ಅದು ಎಕರೆಗೆ 20,000 15-20,000 ಬಿತ್ತಬಹುದು. ಬಟ್ ಇಲ್ಲಿ ನಾವು ಭಾರತೀಯ ಗೆಂಡೆ ಜಾತಿ ಮೀನುಗಳ ಎಕರೆಗೆ 4,000 ಮಾತ್ರ ಬಿತ್ತನೆ ಮಾಡಬೇಕಾಗ. ಈಗ ವೈಜ್ಞಾನಿಕ ಮೀನು ಕೃಷಿಯಲ್ಲಿ ನೀರನ್ನು ಹೆಂಗೆ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್? ಯಾವುದೇ ಒಂದು ನಾವು ಈ ಮೀನು ಕೃಷಿಯಲ್ಲಿ ಒಳ್ಳೆ ಇಳುವರಿ ಒಳ್ಳೆ ಮತ್ತೆ ಉತ್ಪಾದನೆ ಬರಬೇಕಾದ್ರೆ ನೀರಿನ ಗುಣಧರ್ಮ ಬಹಳ ಪ್ರಾಮುಖ್ಯ ಇರ್ತದೆ. ಇಲ್ಲಿ ನಾವು ನೀರಿನ ಗುಣಧರ್ಮ ಅಂದರೆ ಈ pH ಅಂತ ಹೇಳ್ತೀವಿ, ರಸಸಾರ ಅಂತೀವಿ, ಕ್ಷಾರತೆ ಆಲ್ಕಲೈಟ್ ಅಂತೀವಿ, ಮತ್ತೆ ಕರಗಿದ ಆಮ್ಲಜನಕ ಅಂತ ಹೇಳ್ತೀವಿ, ಮತ್ತೆ ಪೊಟ್ಯಾಶು, ರಂಜಕ, ಮತ್ತೆ ಫಾಸ್ಫರಸ್ಸು, ಮತ್ತೆ ಇಂಗಾಲದ ಡೈಆಕ್ಸೈಡು, ಮತ್ತೆ ಇವೆಲ್ಲನೂ ಬಹಳ ಪ್ರಾಮುಖ್ಯತೆ. ನಾವೆಂದ್ರೆ ಒಂದು ಮೀನು ಕೃಷಿಯಲ್ಲಿ ಒಂದು ನೀರಿನ ಗುಣಮಟ್ಟ ಇಷ್ಟಿಷ್ಟೇ ಇರಬೇಕಂತೆ. pH ಅಂದರೆ ರಸಸಾರ ಅಂದರೆ 8.5 ಇರಬೇಕಾಗತ್ತೆ, ಮತ್ತು ಅದೇ ರೀತಿ ಕ್ಷಾರತೆ ಆಲ್ಕಲಿನಿಟಿ ಅಂದರೆ ನಿಮಗೆ 120 mg/L ಇರಬೇಕಾಗತ್ತೆ, ಮತ್ತು ಅದೇ ರೀತಿ ಪಾರದರ್ಶಕತೆ ನೀರಿನ ಪಾರದರ್ಶಕತೆ 30-35 cm ಇರಬೇಕಾಗತ್ತೆ, ಕರಗಿದ ಆಮ್ಲಜನಕ 5 ppm ಇರಬೇಕು ಹೆಬೋ ಅಂತ ಹೇಳ್ತೀವಿ ನಾವು ಸರ್. ನಾವು ಈ ನೀರಿನ ಗುಣಗಳ ಮೇಲೇ ನಮ್ಮ ಮೀನು ಕೃಷಿ ಉತ್ಪಾದನೆ ಅವಲಂಬಿತ ಆಗಿರುತ್ತೆ ಸರ್. ಬಹಳ ಪ್ರಾಮುಖ್ಯತೆ ನೀರಿನ ಗುಣ. ಏನಾದರೂ ನೀರಿನ ಗುಣಧರ್ಮಗಳು ಯಾವ ರೀತಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಮೀನಿನ ಬೆಳವಣಿಗೆ ಕುಂಠಿತ ಆಗುತ್ತೆ, ರೋಗ ರುಜಿನಗಳು ತುತ್ತಾಗುತ್ತೆ, ಅಲ್ಲಿ ನೀರು ಮೀನುಗಳಿಗೆ ಬೇಕಾದಂತಹ ಆಹಾರ ಉತ್ಪಾದನೆಯಲ್ಲಿ ವ್ಯತ್ಯಾಸ ಕಾಣಬಹುದು. ಓಹೋ, ಒಂದು ನೀರಿನ ಬದಲಾವಣೆ. ಹೌದು ಸರ್, ಹೌದು ಸರ್. ಯಾವ ರೀತಿ ನಮ್ಮನ್ನ ಮನುಷ್ಯನ ರಕ್ತ ದೇಹದಲ್ಲಿ ಏನು ಪ್ಯಾರಾಮೀಟರ್ಸ್ ಅಂತ ಹೇಳ್ತಲ್ಲ, ಮನುಷ್ಯನ ದೇಹದಲ್ಲಿ ಆರೋಗ್ಯ ಯಾವ ರೀತಿ ವ್ಯತ್ಯಾಸ ಆಗುತ್ತೋ ಅದೇ ರೀತಿ ಮೀನು ಕೃಷಿಯಲ್ಲಿ ನೀರಿನಲ್ಲಿ ಏನಾದರೂ ವ್ಯತ್ಯಾಸ ಆದ್ರೆ ಮೀನಿನ ಬೆಳವಣಿಗೆ ಮತ್ತು ರೋಗಗಳಿಗೆ ಬೆಳವಣಿಗೆ ಅಲ್ಲ ರೋಗ ಸತ್ತು ಬಿಡ್ತಾವೆ. ಸತ್ತು ಅದಕ್ಕಿಂತ ಸರ್ ಜಾಸ್ತಿ ನಿಮ್ಗೆ ಅಗಾಧ ಪ್ರಮಾಣದ ಲಾಸ್ ಆಗುತ್ತೆ. ಯಾಕಂದ್ರೆ ಈಗ ದೊಡ್ಡ ನಿರೀಕ್ಷೆ ಇಟ್ಕೊಂಡು ನೀವು ಒಂದು ಬೆಳೆ ತೆಗಿತೀರಿ ಅಂದ್ರೆ ಅದೇ ತರ ನೀವು ಹಣನ ಬಂಡವಾಳ ಹಾಕಿರ್ತೀರಿ. ಹೌದೌದು, ಮತ್ತೆ ಎಲ್ಲ ಕೈಗತ್ತಿಲ್ಲ ಅಂದ್ರೆ ಮತ್ತೆ ಹೇಗೆ ಅದು? ಹೌದು, ಲಾಸ್ ಆಗುತ್ತೆ. ಮೊದಲೇ ರೈತರು ಕಡಿಮೆ ಇರ್ತದೆ, ಏನೋ ಧೈರ್ಯ ಮಾಡಿ ಇಂಥದನ್ನ ಕೈಗೆತ್ಕೊಂಡ್ರೆ. ಹೌದಾ ಸರ್? ಮತ್ತೆ ಈಗ ಅದಕ್ಕಾಗಿ ವೈಜ್ಞಾನಿಕ ಮೀನು ಕೃಷಿಯಲ್ಲಿ ನೀರು ನಿರ್ವಹಣೆ ಮುಖ್ಯ ಅಂತ. ಹೌದಾ ಸರ್? ಇನ್ನೊಂದು ರಾಜಣ್ಣ ಅವರೇ, ಈ ಮೀನಿನ ಆಹಾರ ಯಾವ್ದು ಕೊಡಬೇಕು ಮತ್ತೆ ಅದನ್ನ ಯಾವ ತರ ಸಿದ್ಧಪಡಿಸಿ ಇಟ್ಕೊಳ್ಬೇಕಾಗತ್ತೆ ಸರ್? ಮೀನಿನ ಆಹಾರದಲ್ಲಿ 2 ತರದ ಸರಿ. ನಾವು ಇನ್ನೊಂದು ಕನ್ವೆನ್ಷನಲ್ ಫೀಡ್ ಅಂತ ಹೇಳ್ತೀವಿ, ಫೀಡ್ ಅಂದ್ರೆ ಅದು ಅಕ್ಕಿ ತೋಡು ಇರ್ಬೋದು, ಡಿಒಬಿ ರೈಸ್ ಬ್ಯಾನ್ ಇರುತ್ತೆ, ಅಕ್ಕಿ ತೋಡು ಮತ್ತು ಶೇಂಗಾ ಹಿಂಡಿ ಅಂತ ಬರುತ್ತೆ, ಕಡಲೆಕಾಯಿ ಹಿಂಡಿ ಅಂತ, ಅದನ್ನ 1:1 ಪ್ರಮಾಣದಲ್ಲಿ ಕೊಡ್ತಾರೆ. ಅದೇ ರೀತಿ ಇತ್ತೀಚಿನ ದಿನಗಳು ಏನಾಗುತ್ತೆ, ನಮಗೆ ವಾಣಿಜ್ಯವಾಗಿ ದೊರೆತಕ್ಕಂಥ ಕಮರ್ಷಿಯಲ್ ಫೀಡ್ ಅವೈಲಬಿಲಿಟಿ ಸರ್. ಅದರಲ್ಲಿ ತೇಲುವ ಆಹಾರ ಒಂದು, ಮುಳುಗುವ ಆಹಾರ, ಅದು ಕೆಜಿಗೆ ಸರಾಸರಿ ನಿಮಗೆ 40 ರೂಪಾಯಿ ಇದೆ ಒಂದು. ಅದೇ ರೀತಿ ನಿಮಗೆ ಸಾಂಪ್ರದಾಯಿಕ ಫೀಡ್ ಅಂತ ಕಡಲೆಕಾಯಿ ಹಿಂಡಿ ಮತ್ತು ಅಕ್ಕಿ ತೋಡು ನಿಮಗೆ ಇವತ್ತು 30 ರೂಪಾಯಿ ಬೀಳುತ್ತೆ. ಆ ಆಹಾರವನ್ನು ಉಪಯೋಗಿಸಿದಾಗ ನೀರಿನಲ್ಲಿ ಗುಣಧರ್ಮಗಳು ವ್ಯತ್ಯಾಸ ಆಗುತ್ತೆ. ಇದರಲ್ಲಿ ನಾವು ಕಮರ್ಷಿಯಲ್ ವಾಣಿಜ್ಯವಾಗಿ ಸಿಗ್ತಂಥ ಫೀಡನ್ನು ಆಹಾರವನ್ನು ಉಪಯೋಗಿಸಿದಾಗ ಅದು ತೇಲು ಎಷ್ಟು ಬೇಕೋ ಅಷ್ಟು ನಾವು ಆಹಾರ ಕೊಟ್ಟಾಗ ವಿತಿನ್ 1 ಗಂಟೆ ಒಳಗೆ ಆಹಾರನ ತಿಂದಾಗ ನೀರಿನ ಗುಣಧರ್ಮ ಚೆನ್ನಾಗಿರುತ್ತೆ ಮತ್ತು ಮೀನಿನ ಬೆಳವಣಿಗೆ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಬೆಳವಣಿಗೆ ಫಾಸ್ಟ್ ಬೆಳವಣಿಗೆ ಇರುತ್ತೆ. ವಿತಿನ್ ನಮಗೆ ಒಂದು 8 ತಿಂಗಳಿಗೆ 1 ಕೆಜಿ 1.5 ಕೆಜಿ ಅಷ್ಟು ಬೆಳವಣಿಗೆ ಕಾಣಬಹುದು ಮೀನು. ಅಂದ್ರೆ ಈಗ ಮೀನಿಗೆ ಕೊಟ್ಟ ಆಹಾರನೂ ಕೂಡ ಅದು ಎಲ್ಲ ತಿಂದಾಕ್ ಬಿಡ್ಬೇಕು. ಹೌದೌದು, ಇಲ್ಲಿ ಸ್ವಲ್ಪ ಹೊತ್ತು ಇಟ್ಟರೆ ಅದು ನೀರೊಳಗೆ ಸೇರ್ಕೊಂಡು ಮತ್ತೆ ಕರಿಗೆ ಮತ್ತೆ ನೀರಿನ ಗುಣಮಟ್ಟ ಹಾಳಾಗುತ್ತೆ. ಈಗ ಏನಾಯ್ತು ಸರ್, ನಾವು ಅಕ್ಕಿ ತೋಡು ಶೇಂಗಾ ಹಿಂಡಿ ಮಿಕ್ಸ್ ಮಾಡಿ ಕೊಟ್ಟಾಗತ್ತೆ ಅದು ಸಾಲಿಬಲ್ ಆಗುತ್ತೆ, ಕರಗೋಗುತ್ತೆ ನೀರು ಜೊತೆ, ಇಷ್ಟೆಲ್ಲ ಪೂರ್ತಿ ಸಿಗೋದಿಲ್ಲ. ಅದೇ ನಾವು ತೇಲು ಆಹಾರ ವಾಣಿಜ್ಯ ಕಮರ್ಷಿಯಲ್ ಫೀಡ್ ಅಂತ ಕೊಟ್ಟಾಗ ಒಂದು ಅದು 2 ಗಂಟೆ 3 ಗಂಟೆ ಕರಗೋದಿಲ್ಲ,

ನಾವು ಹೋಗಲಾಡಿಸ್ಬೋದು. ಬಹಳ ಸಿಂಪಲ್. ನೀರ್ ಬಗ್ಗೆ ನೀವು ಕಾಳಜಿ ತಗೊಂಡ್ಬಿಟ್ರೆ ಅಲ್ಲಿ ಮುಗಿತಲ್ಲಿ ಯಾವಾಗ ಈ ರೋಗಗಳು ಬರ್ತವೆ, ನೀರಿನ ರಕ್ಷಣೆ ಮಾಡ್ತಾರೆ. ನಾವೇ ನೀರು ಏನು ವಿಷಕಾರಿ ಆಗದಿದ್ದ ಯಾವ ರೀತಿ ಈ ನೀರಿನ ಗುಣದರಗಳನ್ನ ಪಾಲನೆ ಮಾಡಬೇಕು, ನಾವು ಯಾವ ರೀತಿ ಎಷ್ಟು ಐಡಿಯಲ್ ಪ್ಯಾರಾಮೀಟರ್ಸ್ ಇರಬೇಕು, ಎಷ್ಟು ರೇಂಜ್ ಇರಬೇಕು, ಅಷ್ಟು ರೇಂಜ್ ಇದ್ದಾಗ ಯಾವ ಸಮಸ್ಯೆನೇ ಬರೋದಿಲ್ಲ. ವಿಷಕಾರಿ ಆಗದಿದ್ದಂಗೆ ನೋಡ್ಕೋಬೇಕು. ಹಾಕಿದ್ದು ಅಂತ ಆಹಾರ ಅಲ್ಲಿ ತ್ವರಿತವಾಗಿ ಆ ಮೀನುಗಳು ತಿಂದಾಕಬೇಕು. ಹೌದು ಸರ್. ಅಲ್ಲಿ ನೀವು ಹಾಕಿದ ಆಹಾರ ಅಲ್ಲೇ ಇರೋದಾದ್ರೆ ನೋಡ್ಕೊಳ್ಬಾರ್ದು. ಯಾವಾಗ ನಿಮಗೆ ವೇಸ್ಟ್ ಆಹಾರ ಆಗುತ್ತೆ, ಯಾವಾಗ ನೀರಿನ ಗುಣದರ ಮಾಡಾಗುತ್ತೆ, ಈ ರೋಗಗಳು ಬರಂತ ಸಾಧ್ಯತೆ ಜಾಸ್ತಿ. ಅದೇ ತರ ನೀರನ್ನು ಕೂಡ ಆಗಾಗ ಬದಲಾವಣೆ ಮಾಡ್ತಾ ಇರ್ಬೇಕಾಗುತ್ತೆ. ಹೇಗೆ ಸರ್? ಅದೇ ನೀರಿನ ಗುಣದರ ಮೇಲೆ ನಾವು ಅವಲಂಬಿತವಾಗಿರ್ತೀವಿ. ಯಾವಾಗ ನೀರನ್ನ ಬದಲಾವಣೆ ಮಾಡಬೇಕಾದ್ರೆ, ನೀರು ಹೆಚ್ಚು ಹಸಿರಾದಾಗ, ನಾವೇನಂದ್ರೆ ಪಾರದರ್ಶಕ ನೀರಿನ ಪಾರದರ್ಶಕ ಅಂತ ಹೇಳ್ತೇವೆ ಸರ್, 30-35 ಸೆಂಟಿಮೀಟರ್ ಇದ್ದಾಗ ಒಂದು ಕೈನ ಎಬ್ಬರಲಿಟ್ಟಾಗ ಅದು ನಮಗೆ ಎಲ್ಲವರೆಗೂ ಕಾಣುತ್ತೆ ಅಲ್ಲಿ. 35 ಸೆಂಟಿಮೀಟರ್ ಮೇಲೆ 10 ಸೆಂಟಿಮೀಟರ್ ಕಂಡಾಗ ನೀರು ಹಾಳಾಗಿದೆ, ನೀರು ಚೇಂಜ್ ಮಾಡಿ, ನೀರನ್ನು ಒಂದು 10-15% ಚೇಂಜ್ ಮಾಡಿ ನಾವು ಹೊಸ ನೀರನ್ನು ತುಂಬಿಸಬೇಕಾಗುತ್ತೆ. ನೋಡಿ, ಈ ಸ್ವಂತ ಬದುಕನ್ನು ಕಟ್ಕೋಬೇಕಂದ್ರೆ ಇದು ಒಂದು ಮೀನುಗಾರಿಕೆ ಕೂಡ ಒಂದು ಉಪಕಸ. ಹೌದೌದು ಸರ್. ಸಾಕಷ್ಟು ಅವಕಾಶ ಇದ್ವೆ. ಇದೊಂದು ಮೀನು ಕೃಷಿ ಒಂದೇ ಅಲ್ಲ, ಮೀನು ಮಾರಾಟ ಮಾಡಬಹುದು, ಮೀನಿನ ಉತ್ಪನ್ನಗಳ ಉದ್ಯಮನ ಸ್ಥಾಪನೆ ಮಾಡಬಹುದು, ಮತ್ತು ಮೀನಿನ ಹೋಟೆಲು ಮಾಡಬಹುದು. ಹೌದು, ಮೀನಿನ ಮಾರಾಟ ಮಳಿಗೆ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ನೀವು ಬೇಕಾದಂತ ಮೀನು ಬೇಕಂತ ಉಪಕಸಬುಗಳಿಗೆ ಏನಿದಾವೆ, ಆಹಾರ ಸಪ್ಲೈ ಮಾಡೋದು, ಮೀನು ಮರಿಗಳು ಕೊಡುವಂತದ್ದು, ಇದರಲ್ಲೂ ಸಹ ತೋರಿಸ್ಕೋಬಹುದು ಸರ್. ಮತ್ತೆ ಒಂದೆರಡಲ್ಲ ಉದ್ಯೋಗ. ಹೌದು, ಸುಮಾರು ಇದೆ. ಮೀನು ಅಂದ್ರೆ ಏನಂತೀರಿ, ಪ್ರತಿಯೊಬ್ಬರು ಮೀನು ಕೃಷಿ ದಷ್ಟು ನೀರಿದೆ, ಮೀನು ಬಿಟ್ಬಿಟ್ರೆ ಬೆಳೀತ ಅಂತ. ಇದಕ್ಕೆ ಬೇಕಂತ ಪೂರಕ ಚಟುವಟಿಕೆಗಳು ಇದೆ ಸರ್. ಪೂರಕ ಚಟುವಟಿಕೆ ಬಹಳಷ್ಟು ಇದೆ. ಆಹಾರ ಪೂರೈಕೆ, ಆಹಾರ ಪೂರೈಕೆ, ಬೀಡಿಸ್ಕೊಡೋದು, ಮೀನು ಮರಿಗಳು ಪೂರೈಕೆ ಮಾಡೋದು, ಅವನ್ನ ಮೀನು ಹಿಡಿದ ಮೇಲೆ ಮಾರಾಟ ಮಾಡುವಂತದ್ದು, ಮಾರಾಟ ಮಾಡುವಂತ ಮಾರುಕಟ್ಟೆ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ ಎಲ್ಲಾದ ಸರ್ ಬಹಳ. ಮತ್ತೆ ಮಂಜುಗಡ್ಡೆ ಈ ಕಪ್ಪಡೋದಕ್ಕೆ ಶಿಥಿಲೀಕರಣ ಮಾಡಿ, ಮಂಜುಗಡ್ಡೆ ವ್ಯವಸ್ಥೆ ಎಲ್ಲ ಬೇಕಾದ್ರೆ ನಿಮ್ಗೆ ಒಂದು ಉಪಕಸಬೆ ಆಗ್ಬಿಡ್ತದೆ. ಹೌದೌದು ಸರ್. ಹೌದು. ಈಗ ಮೀನು ಕೃಷಿಗೆ ನಮ್ಮ ಯುವಕರಿಗೆ ಯಾವ್ದಾದ್ರು ಸಹಾಯ ಸವಲತ್ತು ನಮ್ಮ ಕೃಷಿ ಇಲಾಖೆ ವತಿಯಿಂದ ಸರ್? ಈಗ ಏನಾಗಿದೆ ಸರ್, ಇತ್ತೀಚಿನ ದಿನಗಳಲ್ಲಿ 2020-25 ಈ ಅನುಷ್ಠಾನ ಸರ್, ಸರಾಸರಿ 20,000 ಕೋಟಿ ಅಷ್ಟು ಅನುದಾನವನ್ನು ಇಡೀ ದೇಶಕ್ಕೆ ಸರ್ಕಾರದ ವತಿಯಿಂದ ಹಲವಾರು ಯೋಜನೆಗಳಿದೆ ಸರ್. ಮೀನುಗಾರಿಕೆ ಇಲಾಖೆ ಮುಖಾಂತರ ಸರಾಸರಿ 150 ಯೋಜನೆಗಳಿದೆ ಸರ್. ಒಬ್ಬ ಮೀನು ಕೃಷಿ ಹೊಂಡ ತಯಾರು ಮಾಡ್ಕೊಬಹುದು, ಮೀನು ಮಾರಾಟ ಮಳಿಗೆ ಮಾಡಬಹುದು, ಮೀನು ಸಂಸ್ಕರಣಾ ಘಟಕ ಮಾಡಬಹುದು, ಆಹಾರವನ್ನು ಉತ್ಪಾದನೆ ಘಟಕ ಇರಬಹುದು, ಮತ್ತೆ ಹಲವಾರು ಮೀನು ಮರಿಗಳು ಉತ್ಪಾದನೆ ಕೇಂದ್ರ ಮಾಡ್ಕೋಬಹುದು. ಹಲವಾರು ಯೋಜನೆ ಇದಾವೆ ಸರ್. ಈ ಯೋಜನೆಗಳನ್ನ ಸದುಪಯೋಗ ಮಾಡ್ಕೋಬಹುದು ನಮ್ಮ ಯುವಕರು. ಹೌದು. ಅದೇ ರೀತಿ ಹೊಸ ತಂತ್ರಜ್ಞಾನದ ಮಹತ್ವ ಇಲ್ಲಿ ಎಷ್ಟು ಪರಿಣಾಮ ಬೀರುತ್ತೆ? ಖಂಡಿತವಾಗೂ ಬಹಳ ಪರಿಣಾಮ. ಹಲವಾರು ತಂತ್ರಜ್ಞಾನಗಳು ಇವೆ ಮೀನುಗಾರಿಕೆ ಮೀನು ಕೃಷಿಯಲ್ಲಿ ಅಳವಡಿಸ್ಕೊಂಡು ಸರಿ. ಇವತ್ತು ನಾವು ನೋಡಬೇಕು RAS ಅಂತ ಒಂದು ಮೀನು ಕೃಷಿ ತಂತ್ರಜ್ಞಾನ ಇದೆ, ಮತ್ತೆ ಬಯೋಫ್ಲಾಕ್ ಅಂತ ಒಂದು ಹೊಸ ಪದ್ಧತಿ, ಇದು ಇಸ್ರೇಲ್ ದೇಶದ ಆಧಾರಿತ ಒಂದು ತಂತ್ರಜ್ಞಾನ ನಮ್ಮ ದೇಶದಲ್ಲಿ ಅಳವಡಿಸ್ಕೊಂಡು ಇವತ್ತು ಈ ತಂತ್ರಜ್ಞಾನ ಮುಖಾಂತರ ಸಹ ಮೀನು ಕೃಷಿ ಮಾಡ್ತಿದ್ದಾರೆ. ಅಲ್ಲಿ ಏನದು ನಾವು ಮಾಡಬಹುದು ಹೊಸ ತಂತ್ರಜ್ಞಾನದ ಬಗ್ಗೆ ಸ್ವಲ್ಪ? ಹೊಸ ತಂತ್ರಜ್ಞಾನ ಇಲ್ಲಿ ಸರ್, ಕಡಿಮೆ ಜಾಗದಲ್ಲಿ ಹೆಚ್ಚು ಮೀನು ಉತ್ಪಾದನೆ ಮಾಡುವಂತ ತಂತ್ರಜ್ಞಾನಗಳು. ಇಲ್ಲಿಗೆ ಬೇಕಾದಂತ ಪೂರಕವಾದಂತ ಬಹಳಷ್ಟು ಟೆಕ್ನಿಕಲ್ ನಾಲೆಡ್ಜ್ ಬೇಕಾದ ಸರ್, ಇನ್ಪುಟ್ಸ್ ಬೇಕಾಗುತ್ತೆ. ಅದನ್ನ ತರಬೇತಿ ಪಡೆದಂತ ಯುವಕರು ಮಾತ್ರ ಅದನ್ನ ತಂತ್ರಜ್ಞಾನ ಅಳವಡಿಸಿಕೊಂಡು ಈ ಮೀನು ಕೃಷಿ ತೊಡಸ್ಕೊಂಡ್ರೆ ಲಾಭ ಇದೆ. ಏನು ತರಬೇತಿ ಇಲ್ಲದೆ ಈಗ ಸಬ್ಸಿಡಿ ಬರುತ್ತೆ ಅಂತೇಳಿ, ಯಾವುದೋ ಒಂದು ಪಟ್ಟಣದಲ್ಲಿ ಅಥವಾ ಶಹರದಲ್ಲಿ ಒಂದು 40-30 ಸೈಟ್ ಅಲ್ಲಿ ಅದು ತಗ್ಗು ಅಥವಾ ಗುಂಡಿ ಮಾಡಿ ಅಲ್ಲಿ ಅದು ಮಾಡೋದು ಬೇಡ ಸರ್, ಅಂಥದಕ್ಕೆ ಅವಶ್ಯಕತೆ ಇಲ್ಲ. ನೀವೇನಾದ್ರು ಅಂತ ನಿಮ್ಮ ಜಾಗಲ್ಲಿದ್ರೆ ತಾಜಾ ಮೀನು ಮಾರಾಟ ಮಳಿಗೆ ಮಾಡ್ಕೊಳ್ಳಿ, ಅದು ಔಟ್ಲೆಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ದಂತ ಈ ಬೇರೆ ಬೇರೆ ವಿಧ ಮೀನಿಗೆ ಸಂಬಂಧಪಟ್ಟ ಪೂರಕಗಳು, ತಾಜಾ ಮೀನು ಅಂದ್ರೆ ಮೀನು ಸಾಯಿಸ್ದೇನೆ ಅಲ್ಲೇ ಇಟ್ಟಿಡೋದ, ಅದು ಲೈಫ್ ಫಿಶ್ ಮಾರ್ಕೆಟಿಂಗ್, ಅದಕ್ಕೂ ಸ್ಕೀಮ್ ಇದೆ ಸರ್. ಅದಕ್ಕೂ ಮೀನುಗಾರಿಕೆ ಇಲಾಖೆ ಕರ್ನಾಟಕ ಸರ್ಕಾರದಿಂದ ಅದಕ್ಕೂ ಯೋಜನೆ ಇದೆ. ಅದಕ್ಕೂ ನಿಮಗೆ ಕಟಕ ವೆಚ್ಚ 10-20 ಲಕ್ಷ ವರೆಗಿದೆ ಇದೆ. ಅದಕ್ಕೆ ಸಬ್ಸಿಡಿ ಇದೆ. SC/ST ಎನಿ ವುಮೆನ್ ಗೆ 60% ಸಬ್ಸಿಡಿ ಇದೆ. ಜನರಲ್ ಗಾದ್ರೆ 40% ಇದೆ. ಸಪೋಸ್ 20 ಲಕ್ಷ ಇದ್ರೆ ಒಬ್ಬ ಹೆಣ್ಣು ಮಗಳು ಆ ಯೋಜನೆ ಪಡ್ಕೊಂಡ್ರೆ ಫಲಾನುಭವಿಗೆ ಲೈವ್ ಮೀನು 12 ಲಕ್ಷ ಸಬ್ಸಿಡಿ ಸಿಗುತ್ತೆ. ಲೈವ್ ಮೀನ್ ಅಲ್ಲಿ ಯಾವ್ಯಾವ್ದು ಇಟ್ಟುಕೊಳ್ಬಹುದು ರಾಜಣ್ಣ ಅವರೇ? ಸರ್, ಎಲ್ಲಾ ತರದ ಮೀನುಗಳು ಇಡಬಹುದು. ಕಟ್ಲಾ, ರೋಹು, ಕಾಮನ್ ಕಾರ್ಪ್, ಈ ಕುಚ್ಚು ಮೀನು, ಕೊರ ಮೀನು ಅಂತ ಹೇಳ್ತೀವಿ, ತಿಲಾಪಿಯ, ಇಂತ ಸಿಗ್ ಇವೆಲ್ಲನೂ ನಾವು ಮಾರಾಟ ಮಾಡಬಹುದು. ಇನ್ನೊಂದು, ಈ ಬೆಳೆಗಳಿಗೆ ಈ ಬೆಳೆದ ಮೀನುಗಳ ಮಾರಾಟ ಮಾಡುವ ಮಾರುಕಟ್ಟೆ ವ್ಯವಸ್ಥೆ ಹೆಂಗಿರಬೇಕು? ಸರ್, ನಾವು ಏನು ನೋಡಿದ್ವಿ ಇತ್ತೀಚಿನ ದಿನಗಳಲ್ಲಿ, ನಾವು ಈ ಸಂತೆಗಳಲ್ಲಿ ನಾವು ರೋಡ್ ಸೈಡಲ್ಲಿ ಈ ತರಕಾರಿ ಮೀನುಗಳನ್ನ ಮಾರಾಟ ಮಾಡ್ತೀವಿ. ಅದೇ ನಾವು ಚಪ್ಪಲಿ ಅಂಗಡಿ ನೋಡಿ ಎಲ್ಲಿರುತ್ತೆ, ಎಸಿ ರೂಮ್ ಅಲ್ಲಿ ಇರುತ್ತೆ. ಹೌದು. ಆ ರೀತಿಯಂತ ಕಾನ್ಸೆಪ್ಟ್ ನಾವು ಮೀನು ಮಾರಾಟ ಮಳಿಗೆ ಬರ್ಬೇಕು ಸರ್. ಒಂದು ಅದಕ್ಕೆ ಆದಂತ ತಾಜಾತನ ಕಾಪಾಡೋದು, ಫ್ರೀಜ್ ಇರುವ ಮಂಜುಗಡ್ಡೆ ವ್ಯವಸ್ಥೆ ಇರಬೇಕು, ಮತ್ತೆ ಎಸಿ ಇರಬೇಕು, ಗ್ಲಾಸ್ ಇರಬೇಕು, ಹೈಜಿನಿಕ್ ಇರಬೇಕು, ನೋಡಕ್ಕೆ ಚಂದ ಇರಬೇಕು. ಇದು ನಿಜ ಕೂಡ, ಯಾಕಂದ್ರೆ ನೀವು ಲಕ್ಷಾಂತರ ಕೋಟ್ಯಂತರ ರೂಪಾಯಿ ನೀವು ಹಣ ಇಲ್ಲಿ ತೊಡಗಿಸಿರ್ತೀರಿ. ಹೌದು. ಮತ್ತೆ ನೀವು ಎಲ್ಲೋ ಒಂದು ಅಂಚಿಗೆ ನೀವು ತಗೊಂಡೋಗಿ ಮಾರ್ತೀರಿ, ರೋಡ್ ಸೈಡ್ ನೆಲದಲ್ಲಿ ಹಾಕಿ ಮಾರಾಟ ಮಾಡೋದು, ನಮ್ ದುಡ್ಡಿಗೆ ಮಹತ್ವ ಇಲ್ಲೇನಾ? ಇಲ್ಲ, ಅದು ನಾವು ತಿನ್ನಂತ ಆಹಾರ ಸರ್. ದೇ ಮತ್ತೆ ಅದು ಒಳ್ಳೆ ಪೌಷ್ಟಿಕಾಂಶದ ಆಹಾರ. ಅಂತ ಆಹಾರನ ನಾವು ರೋಡಲ್ಲಿ ಇಟ್ಬಿಟ್ಟು ಮಾರಾಟ ಮಾಡೋದ್ರೆ ಹೈಜಿನಿಕ್ ಇರಲ್ಲ. ಅದಕ್ಕೇನಂತ, ಅದಕ್ಕೆ ಮಾರಾಟ ವ್ಯವಸ್ಥೆ ಇದೆ ಸರ್. ಒಳ್ಳೆ ಒಂದು ವ್ಯವಸ್ಥಿತವಾದಂತ ಒಂದು ಕಟ್ಟಡ, ಸುಸಜ್ಜಿತವಾದ ಜಾಗ ಮತ್ತು ಅದಕ್ಕೆ ಬೇಕಂತ ಶಿಥಿಲೀಕರಣ ವ್ಯವಸ್ಥೆ ಮತ್ತು ಫ್ರೀಜರ್ಸು ಇದ್ದು ಮಾರಾಟ ಮಾಡಿದಾಗ ಖಂಡಿತವಾಗಿಯೂ ಇವತ್ತಿನ ಆರೋಗ್ಯ ದೃಷ್ಟಿಯಿಂದ ಜನಗಳಿಗೆ, ಜನರು ಕೂಡ ಆಕರ್ಷಣೆ ತಗೊಂಡು ಹೋಗ್ತಾರೆ. ಇದು ಇಲ್ಲಿ ಹಣದ ಸಮಸ್ಯೆ ಅಲ್ಲ, ನಾವು ಯಾವ ರೀತಿಯಾದಂಥ ಪೂರಕವಾಗಿ ಅವರಿಗೆ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ತುಂಬ ಸಂತೋಷ ಡಾಕ್ಟರ್ ರಾಜಣ್ಣವರೇ. ಜಲಾನಯನ ಪ್ರದೇಶದಲ್ಲಿ ಕೃಷಿ ಮೀನುಗಾರಿಕೆ ಬಗ್ಗೆ ತುಂಬ ಮಹತ್ವವಾದ ಮಾಹಿತಿಯನ್ನು ನೀಡಿದ್ರಿ. ಕೆಲವು ಯುವಕರಿರ್ತಾರೆ ನಮ್ಮ ರಾಜಣ್ಣವ್ರ ಜೊತೆಗೆ ಈ ಮೀನು ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ಹೇಳ್ಬೋದಲ್ಲ? ಖಂಡಿತ ಹೇಳಿ ಸರ್. 9740 9740 570 570 6 5 7 6 5 7. ಯಾರಾದರೂ ತರಬೇತಿಯ ಬೇಕಾದರೆ ಮೀನು ಕೃಷಿ ಮೀನು ಸಂಬಂಧಪಟ್ಟದ್ದು ನಮ್ಮ ಮೀನುಗಾರಿಕೆ ಸಂಶೋಧನಾ ಮಾಹಿತಿ ಕೇಂದ್ರ ಹೆಬ್ಬಳ್ಳಿ ಹಲವಾರು ರೀತಿಯ ಮೀನು ಕೃಷಿಯ ಬಗ್ಗೆ ತರಬೇತಿಗಳನ್ನು ಹಮ್ಮಿಕೊಳ್ತೀವಿ. ದಯವಿಟ್ಟು ಅಂಥವ್ರು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಖಂಡಿತವಾಗ್ರು ತರಬೇತಿಯನ್ನು ಕೊಡೋದಕ್ಕೂ ಅವಕಾಶ ಇದೆ ಸರ್ ನಮ್ಮಲ್ಲಿ. ಇನ್ನೊಮ್ಮೆ ರಾಜಣ್ಣವರೇ, ನಮಗೆ ಆಕಾಶವಾಣಿ ಪರವಾಗಿ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಜಲಾನಯನ ಪ್ರದೇಶದಲ್ಲಿ ವೈಜ್ಞಾನಿಕ ಮೀನುಗಾರಿಕೆ ಕುರಿತು ಡಾ ಕೆಬಿ ರಾಜಣ್ಣ ಅವರೊಡನೆ ಸಂದರ್ಶನವನ್ನು ಕೇಳುತ್ತಿದ್ದೀರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಒಗಟುಗೊಳ ಹಾಡು. ಹಾಲು ಬನವ ಉಂಡೋನು ಬಡಗಿ, ಹಾಲದ ಮರವ ಕಡಿದೋನು ಬಡಗಿ, ಬನವ ಉಂಡೋನು ಬಡಗಿ. ಬಡಗಿ ಹಾಲು ಬನವ ಉಂಡಾನೋ ಬಡಗಿ. ಕಡಿದು ಕಾಳ ಮನ ಮಾಡಿದ ಕೊನೆಯ ಕಡಿ ಬಿದ್ದಿತ್ತು.